ಕಳಸದೊಳ ಪಾರ್ಥಿಗಳ ರಥದ ಮ್ಯಾಲಂಬಿಗಳ ಅಳಕದೆ ಕುಳಿಸಿ ಗೆಲಿಸುವರು ಶ್ರೀಗಣ ನಾಯಕ ಹನ್ನೆರಡು ವರುಷ ಬುತ್ತದೊಳಗಿದ್ದಂತ ಸುತ್ತಾರು ದೇಶಗಳ ಬಲ್ಲಂತ ಕಪನಿ ವರ್ಣದ ಗೋವು ಕರೆದು ನೀಡಿದರಂತೆ ವಿನಯದಿಂದಲೇ ತಪಗೈದು ವಿಪರೀತದಿಂದಲೀ ಜಪ ತಪಗಳ ಮಾಡುವ ಮುನಿ ಜೈತ ಚೆಂಗುಮ ದೇವ ಕೃಪಿಯ ರಾಮನದೊಳಗಿರುವ ಲಿಂಗ ಸಂತೋಷ ಶರಣೋ ಶರಣೋ ಆದಿ ಪೂಜಿತನೆ ಹರನ ಎಲ್ಲಕ್ಕೆ ಮೊದಲೇ ನೆನೆದೇನೋ ಸರಸ್ವತಿ ನಮ್ಮ ನಾಲಿಗೆ ಸ್ವರಕ್ಕೆ ನಲಿಯಮ್ಮ ದಂಟಿನಲ್ಲಿ ನಲಿಯವಳೆ ಕಂಠಲ ತೊಡಕ ತೊಡಿಯವ ಕಂಠಲ ತೊಡಕ ತೊಡಿಯ ಸರಸ್ವತಿ ನಿಮಗೆ ಎದ್ದೊಂದು ಗಳಿಗೆ ನೆನೆದೇನು ಕಳಸ ಕನ್ನಡಿಯ ಬಳಸಿ ಬರಲಿ ಹೃದಯಕ್ಕೆ ಬರುವ ಮಕ್ಕಳ ಹೃದಯಕ್ಕೆ ಆಹಾ ಬಳಸಿ ಬಾರವ್ವ ಹೃದಯಕ್ಕೆ ಸರಸ್ವತಿ ಎದ್ದೊಂದು ಗಳಿಗೆ ನಿನ್ನ ನೆನೆದೇನು ಸರಸ್ವತಿ ನಮ್ಮ ತಾಳ ತಂಬುರಿಗೆ ನಲಿಯವಳ ತಾಯಿ ನೆನೆದೇವೋ ಜನಪದ ಗೀತೆಯನ್ನು ಕೇಳಿದಿರಿ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೇ ನಾಕ್ ಮುಹ್ ಕೋ ಮಾಸ್ಕ್